ಈ ಒಂದು ತಾರಸಿ ತೋಟಕ್ಕೆ ನಾವು ರೀತಿಯಾದಂತಹ ಕುಂಡಗಳನ್ನ ಬಳಕೆ ಮಾಡ್ಕೋಬೇಕಾಗತ್ತೆ ಅಂತೇಳಿ. ಈಗ ನಮಗೆ ಮಾರ್ಕೆಟ್ ಅಲ್ಲಿ ಹಲವಾರು ವಿವಿಧ ಕುಂಡಗಳು ಸಿಗ್ತವೆ ಸರ್. ಮೊದಲನೇದಾಗಿ ಮಣ್ಣಿನ ಕುಂಡಗಳು ತುಂಬಾನೇ ಆಕರ್ಷಕವಾದ ಮಣ್ಣಿನ ಕುಂಡು, ಪ್ಲಾಸ್ಟಿಕ್ ಕುಂಡಗಳು, ಫೈಬರ್ ಕುಂಡಗಳು, ಸಿಮೆಂಟ್, ಪ್ಯಾರಫಿನ್ ಕುಂಡಗಳು, ಈ ರೀತಿ ಎಲ್ಲ ಸಿಗುತ್ತೆ. ಅದರ ಜೊತೆಗೆ ಇನ್ನು ಗ್ರೋ ಬ್ಯಾಗ್ಸ್ ಅಂತಂದ್ರೆ ಯು ವಿ ಪ್ರೊಟೆಕ್ಟೆಡ್ ಇರುತ್ತೆ, ಅದನ್ನ ನೀವು ಈಸಿ ಲಿಫ್ಟ್ ಮಾಡ್ಲಿಕ್ಕೂ ಕೂಡ ಈಸಿ ಆಗುತ್ತೆ, ಸುಲಭ ಅದನ್ನ ಉಪಯೋಗಿಸ್ಕೋಬಹುದು. ಅದ್ರ ಜೊತೆಗೆ ಫ್ಯಾಬ್ರಿಕೇಟೆಡ್ ಸ್ಟ್ಯಾಂಡ್ಸ್ ತರ ನೀವು ಉಪಯೋಗಿಸ್ಕೋಬಹುದು, ಯಾಕಂದ್ರೆ ಕಡಿಮೆ ಜಾಗದಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಪಾಟ್ಗಳನ್ನ ಇಟ್ಕೊಂಡ್ರೆ ಕ್ಲೀನ್ ಮಾಡ್ಲಿಕ್ಕೂ, ನಿಮಗೆ ಹೈಜೀನ್ ಮೈಂಟೈನ್ ಮಾಡ್ಲಿಕ್ಕೂ ಕೂಡ ಮೇಲ್ಗಡೆ ಟೆರೆಸ್ ಮೇಲೆ ಈಸಿ ಆಗುತ್ತೆ. ಅದೇ ರೀತಿ ಮಳೆ ಬಂದಾಗ ಮಳೆ ನೀರು ನಿಲ್ಲೋದು ಅದನ್ನು ಕೂಡ ನೀವು ಅದರಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು. ಇನ್ನ ಈ ಕುಂಡದ ಮಿಶ್ರಣವನ್ನ ಯಾವ ರೀತಿ ನಾವು ತಯಾರು ಮಾಡಿಕೊಂಡು ತುಂಬಿಸಬೇಕಾಗತ್ತೆ ಅಂತೀರಿ? ಈ ಮೊದಲನೇದಾಗಿ ಈ ತರಕಾರಿ ಬೆಳಿಬೇಕು ಅಂತಂದ್ರೆ ಪ್ರಮುಖವಾಗಿ ನಮಗ್ ಬೇಕಾಗಿರೋದು ಪೋಷಕಾಂಶಗಳು, ಯಾವ ರೀತಿ ಪೋಷಕಾಂಶಗಳು, ಯಾವ ರೀತಿ ಮಣ್ಣುಗಳನ್ನ ಹಾಕ್ಬೇಕು ಅಂದ್ರೆ 1:2:2 ಅಂದ್ರೆ 1:1 ಮರಳನ್ನ ತಗೋಬೇಕು, 2:1 ಕೆಂಪು ಮಣ್ಣು ತಗೋಬೇಕು, ಇನ್ನು 2:1 ನಾವು ಗೊಬ್ಬರ, ನಮಗೆ ಕೊಟ್ಟಿಗೆ ಗೊಬ್ಬರ ಸಿಕ್ಕರೆ ಕೊಟ್ಟಿಗೆ ಗೊಬ್ಬರ, ಅಥವಾ ನಿಮ್ ಮನೆಯಲ್ಲೇ ಮಾಡ್ಕೊಂಡಿರೋ ಕಾಂಪೋಸ್ಟ್ ಸಿಕ್ಕರೆ, ಅಥವಾ ಎರೆಹುಳು ಗೊಬ್ಬರ, ಆಮೇಲೆ ನೀಮ್ ಕೇಕ್ ಅಂತ ಬರುತ್ತೆ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಬೇವಿನ ಹಿಂಡಿ, ಮತ್ತೆ ಹಲವಾರು ಆಯಿಲ್ಸ್ ಬರುತ್ತವೆ, ಇದನ್ನು ಉಪಯೋಗಿಸ್ಕೋಬಹುದು. ಅದ್ರ ಜೊತೆಗೆ ನಿಮ್ಗೆ ಜೈವಿಕ ಗೊಬ್ಬರಗಳು ಅಂತ ಸಿಗ್ತವೆ, ಟ್ರೈಕೋಡರ್ಮಾ, ಸುಡೋಮೊನಾಸ್, ಇವೆಲ್ಲ ಜೈವಿಕ ಗೊಬ್ಬರಗಳು ಏನಂತಂದ್ರೆ ನಮ್ಗೆ ಶಿಲೀಂಧ್ರ ನಾಶಗಳಾಗಿ ಕೆಲಸ ಮಾಡುತ್ತೆ, ಹಾಗೆ ಮೈಕ್ರೋನ್ಯೂಟ್ರಿಯಂಟ್ಸ್ ಕೂಡ ಗಿಡಗಳಿಗೆ ಕೊಡುತ್ತೆ ಈ ಜೈವಿಕ ಗೊಬ್ಬರಗಳು. ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಪಾಟಿಂಗ್ ಮಿಕ್ಸ್ ತರ ನೀವು ಮಾಡಿಕೊಂಡು ಅದನ್ನ ಪಾಟಿಂಗ್ ಮಿಕ್ಸ್ಚರ್ ರೆಡಿ ಮಾಡ್ಕೋಬಹುದು. ಇದನ್ನ ರೆಡಿ ಮಾಡಿಕೊಂಡು ನಂತರ ಪಾಟಿಂಗ್ ಯಾವ ರೀತಿ ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ಕುಂಡಗಳಲ್ಲಿ ಕುಂಡದ ನೀರು ಬಸಿದು ಹೋಗುವಂತ ಹೋಲ್ ಇರೋ ರಂಧ್ರಗಳಲ್ಲಿ ನೀವು ಫಸ್ಟ್ ಜಲ್ಲಿಕಲ್ಲು ಅಥವಾ ಏನಾದ್ರು ದಪ್ಪ ಕಲ್ಲುಗಳು ತುಂಬಬೇಕು. ಅದ್ರ ನಂತರ ಅಲ್ಲಿ ಮರಳುಗಳು ತುಂಬಿ ನೀರು ಬಸಿದು ಹೋಗಂಗ್ ಮಾಡ್ಕೋಬೇಕು. ಅದ್ರ ನಂತರ ಈ ಒಂದು ಮಿಶ್ರಣ, ಪಾಟಿಂಗ್ ಮಿಶ್ರಣವನ್ನು ಮಿಕ್ಸ್ ಮಾಡಿ ಅದಕ್ಕೆ ನೀರು ಹಾಕಿ ನೀರು ಬಸಿದು ಹೋಗೋ ತರ ಮಾಡಿ ನಂತರ ಅದಕ್ಕೆ ನೀವು ಬಿತ್ತನೆಯನ್ನು ಮಾಡಬೇಕು. ಅಂದ್ರೆ ಆ ಒಂದು ಕುಂಡಗಳನ್ನು ಕೂಡ ನಾವು ತುಂಬೋದಕ್ಕೆ ಸರಿಯಾದ ಕ್ರಮವನ್ನೇ ಅನುಸರಿಸಬೇಕಾಗತ್ತೆ. ಇಲ್ಲಾಂದ್ರೆ ನೀರು ಹೆಚ್ಚಾಗಿ ಅಲ್ಲೇ ನಿಂತು ಅಂದ್ರೆ ಶಿಲೀಂಧ್ರದ ರೋಗಗಳು ಕೊಳೆಯುವಂತ ಸಾಧ್ಯತೆಗಳು ಇದಾವೆ. ಇದು ಬಹಳ ಮುಖ್ಯವಾದಂತ ಅಂಶ. ಹೌದು ಸರ್. ಈ ಕುಂಡದ ಮಿಶ್ರಣವನ್ನ ತಯಾರು ಮಾಡ್ಕೊಳ್ಳೋದು ಮತ್ತೆ ಕುಂಡವನ್ನ ತುಂಬಿಸೋದು ಆಮೇಲೆ ನಾವು ಸಸಿಗಳನ್ನ ನಾಟಿ ಮಾಡ್ಕೋಬೇಕಾಗತ್ತೆ. ಮುಖ್ಯವಾಗಿ ಈ ಒಂದು ತಾರಸಿ ತೋಟದಲ್ಲಿ ಅಥವಾ ಕೈ ತೋಟದಲ್ಲಿ ನಾವು ಯಾವ್ಯಾವ ತರಕಾರಿಗಳನ್ನ ಬೆಳಕೋಬಹುದು ಅಂತೀರಿ? ಮೊದಲನೇದಾಗಿ ಒಂದು ಅಂಶ, ಈ ತರಕಾರಿಗಳು ನಿಮ್ಮ ಅಭಿರುಚಿಗೆ ತಕ್ಕಂತೆ ಸರ್. ಯಾವ ತರಕಾರಿಗಳು ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ, ಮನೇಲಿ ಒಬ್ಬರಿಗೆ ಹಾಗಲಕಾಯಿ ಇಷ್ಟ ಆಗಲ್ಲ, ಸೊ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೋಡ್ಕೊಂಡು ಪ್ಲಾನ್ ಮಾಡ್ಕೋಬಹುದು. ಅದ್ರ ನಂತರ ನೀವು ಈ ಬದನೆ ಜಾತಿ ತರಕಾರಿಗಳು ಅಂದ್ರೆ ಟೊಮ್ಯಾಟೊ, ಬದನೆ, ಮೆಣಸಿನಕಾಯಿ, ದೊಡ್ಡ ಮೆಣಸಿನಕಾಯಿ, ಇವನ್ನೆಲ್ಲ ಏನಂತಂದ್ರೆ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಸಸಿ ತಯಾರು ಮಾಡಿಕೊಂಡು ನಾಟಿ ಮಾಡೋದು, ಇದನ್ನ ಬೆಳ್ಕೋಬಹುದು. ಇದನ್ನ ಹೇಗೆ ಅಂದ್ರೆ ಸ್ಟಾಗರ್ಡ್ ಪ್ಲಾಂಟಿಂಗ್ ಅಂತ ಹೇಳ್ತೀವಿ. ನಮಗೆ ವರ್ಷ ಪೂರ್ತಿ ನಿಮಗೆ ಟೊಮೆಟೊ ಬೇಕಾಗುತ್ತೆ, ಪ್ರತಿದಿನ ನಮಗೆ ಟೊಮೆಟೊ ಬೇಕಾಗುತ್ತೆ, ಮೆಣಸಿನಕಾಯಿ ಬೇಕಾಗುತ್ತೆ. ಅಂತ ಟೈಮಲ್ಲಿ ಸ್ಟಾಗರ್ಡ್ ಪ್ಲಾಂಟಿಂಗ್ ಮಾಡಬೇಕು. ಅಂದ್ರೆ ಒಂದು 4-5 ಗಿಡಗಳು ನಾವು ನಾಟಿ ಮಾಡಿಕೊಂಡ್ರೆ ಇನ್ನೊಂದು 10 ದಿನ ಟು ಇನ್ನೊಂದು 4-5 ಗಿಡ, ಅವಾಗ ಏನಾಗುತ್ತೆ, ಒಂದ್ ಗಿಡದಲ್ಲಿ ನಮ್ಗೆ ಹಣ್ಣು ಬಿಡ್ತಾ ಇರೋ ಟೈಮಲ್ಲಿ ಇನ್ನೊಂದ್ ಗಿಡದಲ್ಲಿ ಹೂ ಬಿಡ್ತಾ ಇರುತ್ತೆ, ಇನ್ನೊಂದ್ ಗಿಡದಲ್ಲಿ ಇವಾಗ ನಾವು ನಾಟಿ ಮಾಡಿದೀವಿ ಅಂತಂದ್ರೆ ವರ್ಷ ಪೂರ್ತಿ ನಮಗೆ ತರಕಾರಿ ನಮಗೆ ತಿನ್ನೋಕೆ ಸಿಗುತ್ತೆ. ಆ ರೀತಿ ನೀವು ಪ್ಲಾನ್ ಮಾಡಿಕೊಂಡು ಸ್ಟಾಗರ್ಡ್ ಪ್ಲಾಂಟಿಂಗ್ ಮಾಡ್ಕೋಬೇಕಾಗುತ್ತೆ. ಇದು ಬಿತ್ತನೆ ಸಮಯ ಅಂದ್ರೆ ಜೂನ್, ಜುಲೈ, ಅಕ್ಟೋಬರ್, ನವೆಂಬರ್, ದೆನ್ ಜನವರಿ, ಫೆಬ್ರವರಿ, ಇವು ಮೂರು ಮುಖ್ಯವಾದ ಕಾಲಗಳು ಬಿತ್ತನೆ ಸಮಯ ಆಗುತ್ತೆ ಈ ಒಂದು ಬದನೆ ಜಾತಿಯ ತರಕಾರಿಗಳಿಗೆ. ನಂತರ ಬೇರು ಗಡ್ಡೆ ತರಕಾರಿಗಳು, ಪೋಷಕಾಂಶಗಳು ಹೆಚ್ಚಾಗಿ ಇರುತ್ತೆ ಗಡ್ಡೆ ತರಕಾರಿಗಳಲ್ಲಿ ಆಲೂಗಡ್ಡೆ, ಮೂಲಂಗಿ, ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾರೆಟ್, ಬೀಟ್ರೂಟ್, ಸಿಹಿಗೆಣಸು ಮತ್ತೆ ಮರಗೆಣಸು, ಈ ತರ ಗಡ್ಡೆ ತರಕಾರಿಗಳನ್ನು ನಾವು ಬೆಳ್ಕೋಬಹುದಾಗಿದೆ. ಇದರಲ್ಲೂ ಕೂಡ ಇವನು ಕೂಡ ಮೇ, ಜೂನ್, ಅಕ್ಟೋಬರ್, ನವೆಂಬರ್ ಇವು ಬಿತ್ತನೆ ಅವಧಿ ಇರುತ್ತೆ. ಇದೆಲ್ಲ 3-4 ತಿಂಗಳ ಕಾಲ ನಾವು ಬೆಳ್ಕೊಬಹುದು ಗಡ್ಡೆ ಜಾತಿ ತರಕಾರಿಗಳು. ನಂತರ ಕೋಸು ಜಾತಿ ತರಕಾರಿ, ಕೋಸು ಜಾತಿಯಲ್ಲಿ ಎಲೆಕೋಸು, ಹೂಕೋಸು, ಗೆಡ್ಡೆಕೋಸು, ನಂತರ ಇವನ್ನ ನಾವು ಬೆಳ್ಕೋಬಹುದಾಗಿದೆ. ನಂತರ ದ್ವಿದಳ ತರಕಾರಿಗಳು ಹೆಚ್ಚು ಪ್ರೋಟೀನ್ ಯುಕ್ತ, ಅದನ್ನ ಇವನ್ ನಮ್ಗೆ ಡಾಕ್ಟರ್ ಹೆಚ್ಚಿರುತ್ತೆ. ಸೊ ಅಲಸಂದೆ, ಬೀನ್ಸ್, ಅವರೆ,

ಟ್ರೈಕೋಡರ್ಮ ತಗೊಂಡು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಈ ಒಂದು ರೋಗಗಳನ್ನ ನಾವು ತಡೆಗಟ್ಟಬಹುದು. ಆಮೇಲೆ ಗೆದ್ದಲು ಹುಳುಗಳು ಬರುತ್ತೆ, ಸಾಮಾನ್ಯವಾಗಿ ಗೆದ್ದಲು ಹುಳುಗಳು ಬಂದಾಗ ಅದನ್ನು ಎಕ್ಕದ ಎಲೆಗಳಿರುತ್ತೆ, ಅದನ್ನ ಕೂಡ 24 ಗಂಟೆಗಳ ಕಾಲ ನೆನೆಸಿಬಿಟ್ಟು ನಾವು ಅದನ್ನ ಸ್ಪ್ರೇ ಮಾಡೋದ್ರಿಂದ ಅದನ್ನು ನಿಯಂತ್ರಣ. ಈ ರೀತಿ ಹಲವಾರು ನಮ್ಮಲ್ಲೇ ನಾವು ನಮ್ಮ ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ಉಪಯೋಗಿಸಬಹುದು. ಮತ್ತೆ ಇದಕ್ಕಿಂತ ಸಿಂಪಲ್ ಏನಂತಂದ್ರೆ, ಪ್ರತಿದಿನ ಸಂಜೆ ಹೋಗಿ ನಿಮ್ ತಾರಸಿ ತೋಟದಲ್ಲಿ ಸಮಯವನ್ನು ನಾವು ಕಳೆಯೋದ್ರಿಂದ ಯಾವ್ದಾದ್ರು ಹುಳ ಇದ್ರೆ ಕೈಯಿಂದನೇ ತೆಗೆದು ಹಾಕಬಹುದು. ಅದು ಬಹಳ ಅದು ಒಂದು ಈಸಿ ಸುರಕ್ಷಿತವಾಗಿ ಕ್ರಮ ಹೇಳ್ಬೋದು. ಹಾಗೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ಬರುವ ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಕೇಂದ್ರ GKVK ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಎಲ್ಲ ರೈತರಾಗಿರ್ಬೋದು, ರೈತ ಮಹಿಳೆಯರು ಸಂಪರ್ಕಿಸಬಹುದು. ಅಂದ್ರೆ ಒಟ್ಟಾರೆ ಇವತ್ತು ಸಾಕಷ್ಟು ಈ ನಗರೀಕರಣದಿಂದ ಈ ನಮ್ಮ ಪರಿಸರನೇ ಒಂದ್ ರೀತಿ ಕಲುಷಿತ ಆಗ್ತಾ ಇದೆ ಅಂತ ಹೇಳಿ. ಖಂಡಿತ ಖಂಡಿತ. ಆದ್ರಿಂದ ಈ ಒಂದು ತಾರಸಿ ತೋಟಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಪರಿಸರವನ್ನು ಪಡೆಯಬಹುದು, ಒಳ್ಳೆ ಆಹಾರವನ್ನ ಪಡಿಬಹುದು. ಇದು ಬರೀ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತ ಆಗಬಾರದು, ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಇದು ಹೆಚ್ಚೆಚ್ಚಾಗಿ ಇವತ್ತು ಜನಪ್ರಿಯವಾಗ್ತಾ ಇದೆ. ಎಲ್ಲರೂ ಕೂಡ ಗಮನವನ್ನ ಹರಿಸ್ತಾ ಇದ್ದಾರೆ. ಹಾಗಾಗಿನೇ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ಒಂದು ತಾರಸಿ ತೋಟಗಾರಿಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸೋದಕ್ಕಾಗಿ ತಮ್ಮನ್ನ ಇಷ್ಟೆಲ್ಲ ಕೇಳಿದೆ ಡಾಕ್ಟರ್ ಶ್ವೇತಾ ಅವರೇ. ತಾವು ಇದುವರೆಗೂ ಈ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ತಾರಸಿ ತೋಟಗಾರಿಕೆ ಕುರಿತು ಬೆಂಗಳೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಬಿಎಸ್ ಶ್ವೇತಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನೀಗ ಕೃಷಿ ಮಾಹಿತಿ. ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯವಾದ ಎಲ್ಲಾ ರೀತಿಯ ಸಾವಯವ ವಸ್ತುಗಳನ್ನು ತನ್ನ ಆಹಾರವಾಗಿ ಕಬಳಿಸಿ ಕರಗಿಸಿ ಕುಪ್ಪೆ ಅಥವಾ ಹಿಕ್ಕೆಯ ರೂಪದಲ್ಲಿ ಫಲವತ್ತಾದಂಥ ಸಾವಯವ ಗೊಬ್ಬರವನ್ನು ಕೊಡುವಂಥ, ಹಾಗೆಯೇ ಭೂಮಿಯನ್ನು ಆಳವಾಗಿ ರಂಧ್ರ ಕೊರೆಯುವುದರ ಮೂಲಕ ಭೂಮಿಯ ರಚನೆಯನ್ನು ಸುಸ್ಥಿತಿಯಲ್ಲಿಡಬಲ್ಲ ರೈತ ಮಿತ್ರನೆಂದು ಖ್ಯಾತಿಯನ್ನು ಪಡೆದಿರುವಂಥ ಹುಳುನೇ ಎರೆಹುಳು. ಎರೆಹುಳು ಸಾವಯವ ವಸ್ತುವನ್ನು ಹ್ಯೂಮಸ್ ಆಗಿ ಪರಿವರ್ತಿಸಿ ಸಸ್ಯ ಪೋಷಕಾಂಶಗಳು ಬೆಳೆಗಳಿಗೆ ಸರಳವಾಗಿ ಲಭ್ಯವಾಗುವಂತೆ ಮಾಡುತ್ತೆ. ಇನ್ನು ಎರೆಹುಳು ಈ ಕೊಳೆತಾ ಇರುವಂಥ ಸಾವಯವ ವಸ್ತುಗಳನ್ನು ಸೇವಿಸಿ ಅದನ್ನು ಜೀರ್ಣಿಸಿಕೊಂಡು ಕುಪ್ಪೆ ಅಥವಾ ಹಿಕ್ಕೆ ರೂಪದಲ್ಲಿ ಹೊರಹಾಕುತ್ತೆ. ಈ ಹಿಕ್ಕೆ ಈಗ ಎರೆಗೊಬ್ಬರ ಎಂಬುದಾಗಿ ಕೃಷಿ ಕ್ಷೇತ್ರದಲ್ಲಿ ಜನಪ್ರಿಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬಹುತೇಕ ರೈತರು ನೈಸರ್ಗಿಕ ಮತ್ತು ಸಾವಯವ ಕೃಷಿ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ. ಇದು ಕೃಷಿ ಕ್ಷೇತ್ರದ ಒಂದು ಆಶಾದಾಯಕ ಬೆಳವಣಿಗೆ ಅಂತ ಹೇಳಬಹುದು. ಈ ದಿಸೆಯಲ್ಲಿ ಎರೆಹುಳು ಸಾಕಾಣಿಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಮುಖ್ಯವಾಗಿ ಈ ಎರೆಹುಳು ಕೃಷಿಗೆ ಉತ್ತಮ ಜಾತಿಯ ಎರೆಹುಳುಗಳು ಬೇಕಾಗ್ತವೆ, ಜೊತೆಗೆ ಪಟ್ಟಣದ ತ್ಯಾಜ್ಯ ವಸ್ತುಗಳು ಮತ್ತು ಯಾವುದೇ ಪ್ರಾಣಿಯ ಮಲಮೂತ್ರಗಳು, ಹಾಗೆಯೇ ಕಳೆಗಳು, ಹೀಗೆ ಇತರೆ ಕಚ್ಚಾ ಸಾವಯವ ವಸ್ತುಗಳು ಬೇಕಾಗ್ತವೆ. ಜೊತೆಗೆ ಸ್ವಲ್ಪ ಖಾಲಿ ಜಾಗ ಬೇಕಾಗುತ್ತೆ, ಹಾಗೆಯೇ ನೀರಿನ ಸೌಲಭ್ಯ ಇರುತ್ತೆ, ಚಪ್ರ ಹಾಕೋದಕ್ಕೆ ಸಾಮಾನುಗಳು ಬೇಕಾಗ್ತವೆ, ಹಳೆಯ ಗೋಣಿ ಚೀಲಗಳು ಕೂಡ ಬೇಕಾಗ್ತವೆ. ಇನ್ನು ಎರೆಗೊಬ್ಬರವನ್ನು ಸಾಗಿಸೋದಕ್ಕೆ ಸಾರಿಗೆ ವ್ಯವಸ್ಥೆ ಕೂಡ ಇರಬೇಕಾಗತ್ತೆ. ಮುಖ್ಯವಾಗಿ 3 ಅಡಿ ಅಗಲದ ಮತ್ತು 1.5 ಅಡಿ ಆಳದ ಕನಿಷ್ಠ 2 ಎರೆಗೊಬ್ಬರದ ತೊಟ್ಟಿ ಅಥವಾ ಗುಂಡಿಗಳನ್ನು ನಾವು ಉದ್ದಕ್ಕೆ ಅನುಕೂಲಕರವಾಗಿ ಮಾಡ್ಕೋಬೇಕಾಗತ್ತೆ. ಇನ್ನು 2 ತೊಟ್ಟಿ ಅಥವಾ ಗುಂಡಿಗಳನ್ನು 4-5 ಅಡಿ ಅಂತರದಲ್ಲಿ ಮಾಡಿದಾಗ ಈ ಮಧ್ಯದ ಜಾಗವನ್ನು ದಾರಿಯಾಗಿ ಬಳಸೋದಕ್ಕೆ ಮತ್ತು ಚಪ್ರವನ್ನು ಹಾಕೋದಕ್ಕೆ ಅನುಕೂಲವಾಗುತ್ತೆ. ಎರೆಹುಳು ಸಾಕಣೆಯನ್ನು ಹೆಚ್ಚು ಮಳೆಯಾಗುವಂಥ ಪ್ರದೇಶಗಳಲ್ಲಿ ಈ ಎತ್ತರದ ಜಾಗದಲ್ಲಿ ಮಾಡಿದರೆ ಬಹಳ ಅನುಕೂಲ. ಎರೆಹುಳು ತೊಟ್ಟಿ ಅಥವಾ ಗುಂಡಿನಲ್ಲಿ ಯಾವುದೇ ಕೃಷಿ ತ್ಯಾಜ್ಯ ವಸ್ತುಗಳನ್ನು 6-8 ಅಂಗುಲದಷ್ಟು ದಪ್ಪದ ಪದರದಲ್ಲಿ ಹಾಕಬೇಕಾಗತ್ತೆ. ಇದರ ಮೇಲೆ ತಳ್ಳನೆಯ ಪದರದ ಜರಡಿ ಮಾಡಿದಂಥ ಅಥವಾ ಈ ಸೋಸ್ದಂಥ ಮಣ್ಣನ್ನು ಹಾಕಬೇಕಾಗತ್ತೆ. ನಂತರ ಇದೇ ರೀತಿ ಭೂಮಿಯ ಮಟ್ಟದವರೆಗೆ ಬರೋವರೆಗೆ ಹಾಕಿ ಭೂಮಿಯ ಮೇಲ್ಗಡೆಯಲ್ಲಿ, ಅಂದರೆ ಅದರ ಮೇಲ್ಮೈನಲ್ಲಿ 3 ಅಡಿ ಎತ್ತರದವರೆಗೆ ಅದರ ಮೇಲೆ ತುಂಬುವಾಗ ಯಾವುದೇ ಕೃಷಿ ತ್ಯಾಜ್ಯ ವಸ್ತುವನ್ನು ಸಗಣಿ ಗೊಬ್ಬರದ ಜೊತೆಯಲ್ಲಿ ಸೇರಿಸಿ ಹಾಕಬೇಕಾಗತ್ತೆ. ಈ ರೀತಿ ಈ ತೊಟ್ಟಿ ತುಂಬುವಾಗ ಸಾಕಷ್ಟು ನೀರನ್ನು ಚಿಮುಕಿಸ್ಬೇಕು. ಪ್ರತಿನಿತ್ಯ 1 ವಾರದವರೆಗೆ ನೀರನ್ನು ತಪ್ಪದೆ ಚಿಮುಕಿಸ್ತಾ ಇರಬೇಕಾಗತ್ತೆ. ನಂತರ ಈ ಮಣ್ಣಿನಲ್ಲಿ ಪ್ರತಿ 3-4 ಚದರ ಅಡಿಗೆ 1000 ಎರೆಹುಳುಗಳನ್ನು ಸಣ್ಣ ತಗ್ಗು ಮಾಡಿ ಬಿಡಬೇಕಾಗತ್ತೆ. ಮುಖ್ಯವಾಗಿ ಈ ರೀತಿಯಾದಂಥ ಗೊಬ್ಬರ ಅರೆ ಕಳೆತಾದ ಮೇಲೆ, ಅಂದರೆ ಅದರ ಶಾಖವೆಲ್ಲ ಅಡಗಿದ ಮೇಲೆ ನಾವು ಎರೆಹುಳುಗಳನ್ನು ಬಿಡಬೇಕಾಗತ್ತೆ. ನಂತರ ಸಾವಯವ ಗೊಬ್ಬರದಿಂದ ಈ ತಗ್ಗನ್ನು ಮುಚ್ಚಬೇಕಾಗತ್ತೆ. ಮೊದಲನೇ ಸಲ 60-70 ದಿನದಷ್ಟು ಕಾಲ ಎರೆಗೊಬ್ಬರ ತಯಾರಾಗೋದಕ್ಕೆ ಬೇಕಾಗತ್ತೆ. ಎರೆಹುಳುಗಳನ್ನು ತೊಟ್ಟಿಗೆ ಸೇರಿಸಿದ ದಿನ ಈ ಹಳೆಯ ಗೋಣಿಚೀಲ ಅಥವಾ ಹುಲ್ಲಿನಿಂದ ತೊಟ್ಟಿಗಳನ್ನು ಮುಚ್ಚಬೇಕಾಗತ್ತೆ. ಎರೆಗೊಬ್ಬರ ತೆಗೆಯೋದಕ್ಕೆ 1 ವಾರ ಇರುವಾಗ ನೀರನ್ನು ಚಿಮ್ಸೋದನ್ನು ತಪ್ಪಿಸಬೇಕು. ಆಗ ಎರೆಗೊಬ್ಬರದ ತೇವ ಕಡಿಮೆ ಆಗುತ್ತೆ. ಕೇವಲ ಕೈಗಳಿಂದ ಮಾತ್ರ ಒಂದೊಂದು ಪದರದಂತೆ ಈ ಎರೆಗೊಬ್ಬರವನ್ನು ನಾವು ತೆಗಿಬೇಕಾಗತ್ತೆ. ಹೀಗೆ ತೆಗೆಯುವಾಗ ಸಣ್ಣ ಸಣ್ಣ ಗುಂಡಿಗಳನ್ನು ಮಾಡಿದಾಗ ಎರೆಹುಳುಗಳು ಒಳಗಡೆ ಹೋಗಿ ಕೇವಲ ಎರೆಗೊಬ್ಬರ ಮಾತ್ರ ಮೇಲೆ ಉಳಿಯುತ್ತೆ. ಈ ಗೊಬ್ಬರವನ್ನು ತೆಗೆದು ನೆರಳಿನಲ್ಲಿ ಹಾಕಿ ಜರಡಿ ಮಾಡಬೇಕಾಗತ್ತೆ. ಭೂಮಿಯ ಮೇಲ್ಮೈಯಲ್ಲಿರುವಂಥ ಭಾಗದಿಂದ ಮಾತ್ರ ನಾವು ಎರೆಹುಳು ಗೊಬ್ಬರವನ್ನು ತೆಗೆದು ಈ ಗುಂಡಿಗಳನ್ನು ಮತ್ತೆ ಮೊದಲಿನ ಆಕಾರಕ್ಕೆ ತರೋದಕ್ಕೆ ಸಾವಯವ ವಸ್ತು ಹಾಗೆಯೇ ಪ್ರಾಣಿಗಳ ಮಲಮೂತ್ರಗಳನ್ನು ಬಳಸಬಹುದು. ನಂತರ ನೀರನ್ನು ನಿತ್ಯನೂ ಚಿಮುಕಿಸ್ತಾ ಹೋಗಬೇಕಾಗತ್ತೆ. ಎರಡನೇ ಸಲ ಎರೆಗೊಬ್ಬರವನ್ನು ತೆಗೆಯೋದಕ್ಕೆ ನಮಗೆ 45-60 ದಿವಸ ಸಾಕಾಗತ್ತೆ. ಹೀಗೆ ಎರೆಗೊಬ್ಬರವನ್ನು ವರ್ಷದಲ್ಲಿ 6-8 ಸಲ ತೆಗಿಬೋದು. 2